ದಲ್ಲಿ ವಿಪತ್ತು ನಿರ್ವಹಣಾ ಪಡೆಗಳ ಕಾರ್ಯ ಶ್ಲಾಘನೀಯ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಎರಡು ದಿನಗಳ ಪ್ರವಾಸಕ್ಕಾಗಿ ನಾಳೆ ಮೈಸೂರಿಗೆ ರಾಷ್ಟಪತಿ ಭೇಟಿ. ಕನ್ನಡ ತಾಯಿ ಭುವನೇಶ್ವರಿಗೆ ಅವಮಾನ ಮಾಡಿದ ಸಾಹಿತಿ ಬಾನು ಮುಷ್ತಾಕ್ ಕನ್ನಡಿಗರ ಕ್ಷಮೆಯಾಚಿಸಲಿ ಬಿಜೆಪಿ ಆಗ್ರಹ. ಬೆಂಗಳೂರು ಜಲಮಂಡಳಿ ಕಾರ್ಮಿಕರಿಗಾಗಿ ಅನ್ನಪೂರ್ಣ ಯೋಜನೆ ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಅಕ್ಕ ನೋಡು, ಹ್ಯಾಪಿ ಬರ್ತ್ಡೇ ಬ್ರೋ. ತೋರ್ಸು. ವಾ, ನನ್ನ ಇಷ್ಟದ ಕಲರ್. ಯಾವಾಗ್ಲೂ ಶಾಪಿಂಗ್. ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್, ಸೇವಿಂಗ್ ಮಾಡೋ ವಯಸ್ಸು ಕೂಡ. ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆಗ್ಲೇ ಹೇಳುತ್ತೆ. ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಸ್ಟುಡಿಯೋ ಸಮಯ ಸರಿಯಾಗಿ 8:51:30. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆರೋಗ್ಯವಾಣಿ, ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ನಿರಂಜನ್ ಕುಮಾರ್ ಬಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ನಿರಂಜನ್ ಕುಮಾರ್ ಬಿ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ. ಈಗ ಇವತ್ತು ನಮ್ಮ ಜೊತೆ ರೈತರ ಹಕ್ಕುಗಳು ಅಂದ್ರೆ ಈ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಏನು ಕಾಯ್ದೆ ಇದೆ, ಇದರ ಕುರಿತು ಇದರಲ್ಲಿ ರೈತರಿಗೆ ಯಾವ ಒಂದು ಹಕ್ಕುಗಳನ್ನು ನೀಡಲಾಗಿದೆ ಅಂತ ಅನ್ನೋದನ್ನ ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಳಿ, ಈ ಒಂದು ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಒಂದು ಕಿರುಪರಿಚಯ ಜೊತೆಗೆ ಆರಂಭ ಮಾಡಿ. ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಇದನ್ನ ಜಾರಿಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಯೋಜನೆಯಲ್ಲಿ. ಇದರಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಏನಂತಂದ್ರೆ, ರೈತರನ್ನ ಒಂದು ಫ್ರಂಟ್ ಲೈನ್ ಅಂದ್ರೆ ಪ್ರಮುಖವಾಗಿ ಅವರನ್ನ ಗುರುತಿಸಬೇಕು. ಅವರಲ್ಲಿರ್ತಕ್ಕಂಥ ಏನು ಬೀಜೋತ್ಪಾದನೆ ಮತ್ತು ಬೀಜ ಸಂರಕ್ಷಣೆ ಅವೆಲ್ಲ ಏನ್ ಮಾಹಿತಿ ಇದೆ ಅದನ್ನೆಲ್ಲ ಒಂದ್ ಕಡೆ ಕ್ರೋಢೀಕರಿಸಬೇಕು. ಮತ್ತೆ ರೈತರನ್ನು ಕೂಡ ತಳಿ ಅಭಿವೃದ್ಧಿಗಾರರು ಮತ್ತು ಉಸ್ತುವಾರಿ, ಆ ತಳಿಗೆ ಅವರೇ ಉಸ್ತುವಾರಿದಾರರು ಅಂತೇಳಿ ಅವರಿಗೊಂದು ಬೆನಿಫಿಟ್ ಅನ್ನ ಕೊಡಬೇಕು, ಉಪಯೋಗಗಳನ್ನ ಕೊಡಬೇಕು, ರೈತರನ್ನ ಗುರುತಿಸಬೇಕು, ಅವರಿಗೊಂದು ಸನ್ಮಾನಗಳನ್ನ ಕೊಡಬೇಕು ಅಂತ ಹೇಳಿ ಈ ಕಾಯ್ದೆಯನ್ನ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಜಾರಿ ತರಲಾಗ್ತದೆ. ಈ ಕಾಯ್ದೆ ಸುಮಾರು ಎಷ್ಟು ಅಂತಂದ್ರೆ, ಸಾಕಷ್ಟು ಬೆಳೆಗಳು, ಈ ಜೋಳ, ರಾಗಿ, ಬೇರೆ ಬೇರೆ ತಳಿ ಅಭಿವೃದ್ಧಿಗಳು, ಅದರಲ್ಲಿರ್ತಕ್ಕಂಥ ತಳಿಗಳು ಎಲ್ಲವನ್ನು ಕೂಡ ಸಂರಕ್ಷಣೆ ಮಾಡಿ, ಮತ್ತು ಆ ಸಂರಕ್ಷಣೆ ಮಾಡಿದಿರ್ತಕ್ಕಂಥ ರೈತರು ಸ್ವತಂತ್ರ ರೈತ ಆಗಿರ್ಬೋದು ಅಥವಾ ರೈತರ ಗುಂಪು ಆಗಿರ್ಬೋದು ಯಾವ್ದಾದ್ರು ಊರುಗಳಲ್ಲಿ, ಆ ಗುಂಪನ್ನು ಗುರುತಿಸುವುದು ಮತ್ತು ಅವರಿಗೆ ಮಾನ ಸನ್ಮಾನಗಳನ್ನ ಸರ್ಕಾರದಡಿಯಲ್ಲಿ ಪ್ರತಿ ವರ್ಷ ಅವರಿಗೆ ಕೊಡುವಂತದ್ದು ಈ ಕಾಯ್ದೆಯಡಿಯಲ್ಲಿ ಬರ್ತಾ ಇದೆ. ಇಷ್ಟು ಪ್ರಾಮುಖ್ಯತೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಇದು. ಈ ಕಾಯ್ದೆಯಲ್ಲಿ ಸುಮಾರು 9 ಹಕ್ಕುಗಳನ್ನ ಗುರುತ್ ಮಾಡಿದರೆ ಅವು ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ. ಇದು ಈಗ ಈ ಒಂದು ಕಾಯ್ದೆ ಪ್ರಕಾರ ನಮ್ಮ ಒಂದು ರಾಜ್ಯದಲ್ಲಿ ಆಗ್ಲಿ ಅಥವಾ ಈ ಒಂದು ಏನ್ ಹೇಳ್ತೀವಿ ದಕ್ಷಿಣ ಭಾರತದ ಒಂದು ರಾಜ್ಯಗಳಲ್ಲಿ ಆಗ್ಲಿ ಇದರ ಒಂದು ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆಯಾ ಸರ್ ಈ ಕಡೆ? ಹೌದು ಸರ್, ಇತ್ತೀಚಿನ ದಿನಮಾನಗಳಲ್ಲಿ 2015 ಈಚೆಗೆ ಇದರ ಮುಖ್ಯ ಕಚೇರಿ ನವದೆಹಲಿಯಲ್ಲಿ ಇದೆ. ನಮಗೆ ಸಾಕಷ್ಟು ರೈತ ಬಾಂಧವರು ಇದ್ರ ಬಗ್ಗೆ ಮಾಹಿತಿ ಇರದೇ ಇರಬಹುದು. ಆದ ಕಾರಣದಿಂದ ಈ ನವದೆಹಲಿಯಲ್ಲಿ ಮುಖ್ಯ ಕಚೇರಿ ಇದ್ದು ವಲಯ ಕಚೇರಿಯನ್ನು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ನವಿಲೆ ಕೃಷಿ ಮತ್ತು ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಲಾಗಿದೆ. ತಾವು ಅಲ್ಲೂ ಕೂಡ ಸಂಪರ್ಕಿಸಿದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ತಮ್ಮ ಯಾವುದೇ ಬೆಳೆಗಳ ತಳಿಗಳು ನಿಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಬೆಳೀತಾ ಇದ್ರೆ ಅವುಗಳನ್ನ ನೀವು ಅಲ್ಲಿ ಒಂದು ನೋಂದಣಿಯನ್ನು ಮಾಡಿಸಿ ತಾವು ಕೂಡ ಅದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಳ್ಳಬಹುದು. ಪ್ರಮುಖವಾಗಿ ಈಗ 9 ಹಕ್ಕುಗಳಂತ ಹೇಳಿದ್ರಿ, ಈಗ ಇದು ಒಂದೊಂದೇ ಹೇಳುವುದಾದರೆ ಹೇಗೆ ಸರ್? ನೋಡಿ, ರೈತ ಬಾಂಧವರು ಸಾಮಾನ್ಯವಾಗಿ ಹಳ್ಳಿಗಾಡಿನಲ್ಲಿ ನಮ್ಗೆ ಗೊತ್ತಿರ್ದಂಗೆ ನಮ್ಮ ಹಿರಿಯರು ಈಗ 10 15 20 ಹಿಂದ್ಗಡೆ ನಾವು ಒಂದು ಕಣ್ಣಾಯಿಸಿದ್ರೆ ಅದರಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ. ನಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡವರು ಸ್ವಲ್ಪ ವಯಸ್ಸಾಗಿರೋರು ಏನು ಜವಾಬ್ದಾರಿಯಿಂದ ಪ್ರತಿ ವರ್ಷ ಬೆಳೆ ಕೊಯ್ಲಾದ ತಕ್ಷಣ ಒಳ್ಳೊಳ್ಳೆ ಬೀಜಗಳನ್ನ ತೆನೆಗಳನ್ನ ಆಯ್ಕೆ ಮಾಡೋದು, ಅವುಗಳನ್ನ ಒಂದ್ ಗಂಟು ಕಟ್ಟಿಬಿಟ್ಟು ಮೂಲೆಯಲ್ಲಿ ಇಡೋದು, ಅವನ್ನ ಮತ್ತೆ ಬಿತ್ತನೆ ಕಾಲ ಬಂದಾಗ ರೈತರಿಗೆ ಅಕ್ಕಪಕ್ಕದವರಿಗೆ ಅದನ್ನ ಕೊಡೋದು, ಇವ್ರ ಹತ್ರ ಇರ್ತಕ್ಕಂಥ ತಳಿಗಳ ಬೀಜಗಳನ್ನ ಅವ್ರಿಗೆ ಕೊಡೋದು, ಅವರ ಇರ್ತಕ್ಕಂಥದ್ದನ್ನ ನಾವು ತಗೊಳ್ಳೋದು, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ತರ ಸಾಕಷ್ಟು ಅನಾದಿ ಕಾಲದಿಂದ ಕೃಷಿ ಹುಟ್ಟಿದಾಗಿನಿಂದ ನಡ್ಕೊಂಡು ಬರ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಮುಂದುವರೆದು ನಾವು ವಿಶ್ವವಿದ್ಯಾಲಯಗಳನ್ನ ಮಾಡ್ಕೊಂಡ್ವಿ, ತಳಿಗಳು ಬರ್ತಾ ಹೋದವು, ನಾವು ಸಾಕಷ್ಟು ಜನಸಂಖ್ಯೆ ಹೆಚ್ಚಾಯ್ತು, ಊಟ ಕೊಡಬೇಕು, ಹಂಗಾಗಿ ಇವೆಲ್ಲ ತಳಿಗಳು ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು ಅಥವಾ ವಿಶ್ವವಿದ್ಯಾಲಯದಿಂದ ಬರಕ್ ಸ್ಟಾರ್ಟ್ ಆಯ್ತು. ಈಗಲೂ ಕೂಡ ಸಾಂಪ್ರದಾಯಿಕವಾಗಿ ಯಾರ್ಯಾರು ತಳಿಗಳನ್ನ ರಕ್ಷಣೆ ಮಾಡ್ತಾ ಇದಾರೆ, ಯಾರ್ಯಾರು ತಳಿಗಳನ್ನ ಪ್ರತಿ ವರ್ಷ ಬಿತ್ತೋದು ಸಂರಕ್ಷಣೆ ಮಾಡ್ತಾ ಇದಾರೆ ಅಂತ ಕೆಲವೊಬ್ಬರು ರೈತರು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಸಿಗ್ತಾರೆ. ಇವಾಗಲೂ ಕೂಡ ವಂಶ ಪಾರಂಪರ್ಯವಾಗಿ ಆ ವಿದ್ಯೆಯನ್ನ ಮುಂದುವರಿಸ್ಕೊಂಡ್ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಎಲ್ಲ ಆಲೋಚನೆಯನ್ನ ಮಾಡಿ PPV FRA ಅಂತ ಶಾರ್ಟ್ ಆಗಿ ಹೇಳ್ತೀವಿ, ಈ ತಳಿಗಳನ್ನ ನೋಂದಣಿ ಮಾಡಿಸಬೇಕು, ಇಂಥ ಯಾವ ರೈತ ಅದನ್ನ ಬೆಳೀತಾ ಇದ್ದಾನೆ, ಯಾವ ರೈತ ರಕ್ಷಣೆ ಮಾಡ್ತಾ ಇದ್ದಾನೆ ಅವರ ಹೆಸರಲ್ಲಿ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ನೋಂದಣಿ ಮಾಡಬೇಕು ಅಂತೇಳಿ ಈ ಕಾಯ್ದೆಯನ್ನ ತಂದ್ರು. ಈ ಕಾಯ್ದೆಯಡಿಯಲ್ಲಿ ಇಷ್ಟೆಲ್ಲ ಮಾಹಿತಿ ನಾನು ಹೇಳಿದ್ಮೇಲೆ ಅದರಲ್ಲಿ ಅವನ್ನ 9 ಬೇರೆ ಬೇರೆ ಹಕ್ಕುಗಳನ್ನಾಗಿ ಕೊಟ್ಟಿದ್ದಾರೆ. ಅವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರೈತ ಬಾಂಧವರೇ. ಈಗ ಮೊಟ್ಟ ಇದಾಗಿ ಬೀಜ ಉಪಯೋಗ ಅಂತ, ಸೀಡ್ ಯೂಸ್ ಅಂತ ಕರಿತೀವಿ. ಇದನ್ನ ಬೀಜವನ್ನ ಯಾವ ತರ ಉಪಯೋಗ ಮಾಡ್ಕೋಬಹುದು ಅಂದ್ರೆ, ರೈತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೀಜವನ್ನ ತಾವು ಯಾವ ಪ್ರಕಾರನಾದ್ರೂ ಉಪಯೋಗ ಮಾಡ್ಕೋಬಹುದು. ಈ ಕಾಯ್ದೆ ಬಂದ್ಮೇಲೆ ಅಂತಲ್ಲ, ಕೃಷಿ ಹುಟ್ಟಿದಾಗಿನಿಂದ ಕೂಡ ಈ ತರ ಸಂರಕ್ಷಿಸಿ ಬೆಳೆಸ್ಕಂತ ಬರ್ತಾ ಇದಾರೆ. ತರಕಾರಿ ಬೀಜಗಳಾಗಿರ್ಬೋದು, ಯಾವುದೇ ಒಂದು ಮರದ ಬೀಜಗಳಾಗಿರ್ಬೋದು. ಉದಾಹರಣೆಗೆ ಈಗ ನುಗ್ಗೆ, ಕೆಲವೊಂದ್ ಕಡೆ ನುಗ್ಗೆಕಾಯಿ ತುಂಬಾ ಹಳೆ ಸಾಂಪ್ರದಾಯಿಕ ತಳಿ, ತುಂಬಾ ರುಚಿಕಟ್ಟಾಗಿರುತ್ತೆ, ನ್ಯೂಟ್ರಿಷಿಯಸ್ ಇರುತ್ತೆ. ಅದನ್ನ ಕೆಲವು ಮಂದಿ ಏನ್ ಮಾಡ್ತಾರೆ, ಕಾಯಿನ ಒಣಗಿಸಿ ಬೀಜಕ್ಕೆ ಅಂತಾನೆ ಬಿಟ್ಟು ಅದನ್ನ ಗುರುತ್ ಮಾಡಿ ತೆಗೆದಿಟ್ಕೊಂಡು ಬೆಳೀತಾ ಇರ್ತಾರೆ. ಈ ತರ ಸುಮಾರು ಕಡೆ ನೋಡ್ತಾ ಇರ್ತೀವಿ ನಾವು. ಅದನ್ನ ಅವ್ರ ಹೆಸರಿಗೆ ನಾವು ಅದನ್ನ ನೋಂದಣಿ ಮಾಡ್ತಕ್ಕಂಥದ್ದು. ಆಮೇಲೆ ಅವರು ಆ ಬೀಜವನ್ನ ಯಾವ ತರ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಅವ್ರ ಸಂಬಂಧಿಕರಿಗೆ, ಅವ್ರ ಗೊತ್ತಿರೋರಿಗೆ, ಹಳ್ಳಿಗಳಲ್ಲಿ ಅದನ್ನ ಕೊಡ್ಬಹುದು ಅವರಿಗೆ. ಆ ತರ ಒಂದು ಬೀಜ ಉಪಯೋಗ ಇದು ವಿಭಾಗ 39(1)ರಲ್ಲಿ ಬೀಜ ಕಾಯ್ದೆ ಅಂತ ಇದೆ, ಅದರಲ್ಲಿ ಕೂಡ ಬರುತ್ತೆ. ಇದರಲ್ಲಿ ಇದಕ್ಕೇನು ಪರವಾನಗಿ ಪಡಿಬೇಕು ಅಂತ, ಕೊಡುವುದಕ್ಕೆ ಬೇರೆಯವರಿಗೆ, ರೈತರಿಗೆ ಕೊಡುವುದಕ್ಕೆ ಏನು ಪರವಾನಗಿ ಬೇಕಾಗಿಲ್ಲ. ಅವ್ರು ಯಾವುದೇ ಇದರಲ್ಲಿ ಬಳಸ್ಕೊಳ್ಬಹುದು. ಇನ್ನ ಎರಡನೇದು ಈ ಪರಿಹಾರ ಅಂತ ಒಂದು ಕೊಡ್ತಾ ಇದೀವಿ. ಅಂದ್ರೆ ಪರಿಹಾರ ಅಂದ್ರೆ ಇನ್ನ ಬೀಜಗಳನ್ನ, ತಳಿಗಳನ್ನ ನಿಮ್ಮ ಮನೆಯಲ್ಲಿ ರಕ್ಷಣೆ ಮಾಡಿರ್ತಕ್ಕಂಥದ್ದು, ಸಂರಕ್ಷಣೆ ಮಾಡಿರ್ತಕ್ಕಂಥ ತಳಿಗಳನ್ನ ಯಾವುದೇ ಒಂದು ಪ್ರೈವೇಟ್ ಖಾಸಗಿ ಕಂಪನಿಗಳು, ಬೀಜ ಉತ್ಪಾದನೆ ಕಂಪನಿಗಳು ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬರ್ತಕ್ಕಂಥ ಪರಿಹಾರವನ್ನ ಈ ಕಾಯ್ದೆಯಡಿಯಲ್ಲಿ ನಾವು ಒದಗಿಸಬಹುದು. ಆ ರೈತ ಏನಾದ್ರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ, ನನ್ನ ತಳಿಯನ್ನ ಇವರು ನನಗೆ ಗೊತ್ತಿಲ್ಲದಂಗೆ ಬಳಸ್ಕೊಳ್ತಾ ಇದಾರೆ ಅಂತ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಪರೀಕ್ಷಿಸಿ ನಾವು ಅದನ್ನ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಡಿಸಬಹುದು. ಆಮೇಲೆ ಮೂರನೇದು ಬಂದ್ಬಿಟ್ಟು ಲಾಭಾಂಶ ಅಂತ ಇರುತ್ತೆ. ಯಾವುದೇ ವ್ಯಕ್ತಿ ಅಥವಾ ಸಮೂಹ, FPO ಅಂತ ಬಂದಿದ್ದಾವೆ ಇತ್ತೀಚಿನ ದಿನಗಳಲ್ಲಿ, ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್, ರೈತ ಉತ್ಪಾದಕ ಕಂಪನಿಗಳು ಅಂತ ಇದಾವೆ, ಯಾವುದೋ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಇರ್ತವೆ, ಸ್ವಸಹಾಯ ಸಂಘಗಳು ಇರಬಹುದು, ಇವರೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರೇನಾದ್ರು ಗುಂಪು ಕಟ್ಟಿಕೊಂಡು ಕೆಲವೊಂದು ಬೆಳೆಗಳು ಈ ತರ ಚೆನ್ನಾಗಿರೋ ತಳಿಗಳನ್ನ ಪೋಷಣೆ ಮಾಡಿ ರಕ್ಷಣೆ ಮಾಡ್ತಾ ಇದ್ರೆ ಅವರಿಗೂ ನಾವು ಅದನ್ನ, ಆ ರಕ್ಷಣೆ ಮಾಡಿರ್ತಕ್ಕಂಥ ಬೀಜಗಳನ್ನ ವಿಶ್ವವಿದ್ಯಾಲಯಕ್ಕೆ ಅಥವಾ ಸರ್ಕಾರಕ್ಕೆ ಯಾವ್ದಾದ್ರು ಖಾಸಗಿ ಕಂಪನಿಗೆ ಕೊಟ್ಟಿದ್ದೆ ಆದ್ರೆ ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ಇಷ್ಟು ಅಂತ ಹೇಳಿ ರಾಯಲ್ಟಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ರಾಯಧನ ಅಂತ ಕೊಡಬಹುದು. ಪ್ರತಿ ವರ್ಷ ಇಷ್ಟು ಸೇಲ್ ಆದ್ರೆ ಇಷ್ಟು ಪರ್ಸೆಂಟ್ ಅನ್ನ ಆ ಗುಂಪಿಗೆ ಕೊಡಬೇಕು, ಆ ರೈತನಿಗೆ ಕೊಡಬೇಕು ಅಂತ ಒಂದು ಕಾನೂನು ಇದೆ. ಇದು ಮೂರನೇದು. ಇನ್ನು ನಾಲ್ಕನೇದು ಬೀಜಗಳಿಗೆ ಸಮಂಜಸವಾದ ಬೆಲೆ. ಈಗ ನಮ್ಮ ರೈತರು ಅಷ್ಟಕ್ಕಂದೆಲ್ಲ ಕಷ್ಟಪಟ್ಟು ಬೀಜಗಳನ್ನ ಸಂರಕ್ಷಣೆ ಮಾಡಿ ಮನೆಯಲ್ಲಿ ಅವನ್ನೆಲ್ಲ ನೀಟಾಗಿ, ಯಾವುದು ಹುಳಗಳು ಬರದಂಗೆ, ರೋಗಗಳು ಬರದಂಗೆ ರಕ್ಷಣೆ ಮಾಡಿ ಒಳ್ಳೆ ಗಾಳಿ ಆಡಂಗೆ. ಅಂದ್ರೆ ಬೀಜಕ್ಕೆ ಯಾವಾಗ್ಲೂ ಒಂದನ್ನು ನೆನ್ಪಿಟ್ಕೋಬೇಕು ರೈತ ಬಾಂಧವರು, ಬೀಜ ಒಂದು ಜೀವ ಇರತಕ್ಕಂತ ವಸ್ತು. ಅದು ಜೀವ ಇರೋದ್ರಿಂದನೇ ಇನ್ನೊಂದು ಜೀವಕ್ಕೆ ಮರು ಹುಟ್ಟನ್ನ ಕೊಡ್ತಾ ಇರುತ್ತೆ. ಹಂಗಾಗಿ ಜೀವ ಇರೋ ತರ ಅದನ್ನ ಕಾಪಾಡ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ರೈತರಿಗೆ ಈ ಕಾಯ್ದೆಯಡಿಯಲ್ಲಿ ಸಮಂಜಸವಾದ ಒಂದು ಬೆಲೆಯನ್ನ ಆ ರೈತನೇ ಕಟ್ಟಿ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಈ ಕಾಯ್ದೆಯಡಿಯಲ್ಲಿ. ಇದು ನಾಲ್ಕನೇ ಒಂದು ಹಕ್ಕು ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಐದನೇ ಹಕ್ಕಿಗೆ ಬಂತ ಅಂದ್ರೆ ಸಸ್ಯ ತಳಿಗಳ ಸಂರಕ್ಷಣೆಯಲ್ಲಿ ಸಹಕರಿಸಿದ ರೈತರಿಗೆ ಪ್ರತಿಫಲ. ಅಂದ್ರೆ ಈ ಸಪೋಸ್ ಈ ಗುಂಪು, ಕೆಲವೊಂದು ಹಳ್ಳಿಗಳಲ್ಲಿ 20-30 ಜನ ಸೇರಿ ಒಂದು ಗುಂಪನ್ನ ಮಾಡ್ಕೊಂಡಿರ್ತಾರೆ. ಈ ತರ ಗುಂಪಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವರಿಗೆ ಏನೇನು ಯಾವ ತರ ಅವರು ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ ಅವ್ರ ರೋಲ್ ಅನ್ನ, ಅದ್ರ ಮೇಲೆ ಅವರಿಗೆ ಅಟ್ಲೀಸ್ಟ್ ಏನಾದ್ರೂ ಹಣದ ರೂಪದಲ್ಲಿ ಅಥವಾ ಯಾವ್ದಾದ್ರು ಒಂದು ಸ್ಮರಣಿಕೆಯ ರೂಪದಲ್ಲಿ, ಬಿರುದಿನ ರೂಪದಲ್ಲಿ, ಆ ರೂಪದಲ್ಲಿ ಅವರನ್ನ ರೈತರನ್ನ ನಾವು ಪ್ರತಿಫಲವನ್ನ ರೈತರಿಗೆ ಸಿಗುವಂತೆ ಮಾಡ್ತಕ್ಕಂಥದ್ದು ಈ ಒಂದು ಕಾಯ್ದೆಯಡಿಯಲ್ಲಿ ಈ ಒಂದು ಹಕ್ಕನ್ನು ಕೂಡ ಕೊಡಲಾಗಿದೆ. ಆರನೇದಾಗಿ ತಳಿಗಳ ನೋಂದಣಿ ಬಹಳ ಸುಲಭವಾಗಿ ಮಾಡಬೇಕು ಅಂತ ಹೇಳಿ, ಯಾವ ರೈತ ಅದನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅದನ್ನ ಪರೀಕ್ಷಿಸಿ 2-3 ವರ್ಷ ಅದನ್ನ ಪರೀಕ್ಷೆ ಮಾಡಿ ಅದು ತಳಿಯನ್ನ ಗುರುತ್ ಮಾಡಿ ಆ ತಳಿ ಬೇರೆ ತಳಿಗಿಂತ ಭಿನ್ನವಾಗಿರ್ಬೇಕು, ಆಮೇಲೆ ಬೆಳೆದಾಗ ಸಮವಾಗಿ ಸಮತಟ್ಟವಾಗಿ ಚೆನ್ನಾಗಿ ಬೆಳಿಬೇಕು, ಆ ತರ ಒಂದು ಏನು ಇರುತ್ತೆ ಆ ಒಂದೆಲ್ಲವನ್ನು ನಿಯಮಾವಳಿಗಳನ್ನ ಬದ್ಧವಾಗಿ ಆ ತಳಿಯನ್ನ ಒಂದು ನಮೂನೆ ಅಂತ ಇರುತ್ತೆ ಅದರಲ್ಲಿ ತುಂಬಿಬಿಟ್ಟು ಕೊಟ್ರೆ ಈ ಕಾಯ್ದೆಯಡಿಯಲ್ಲಿ ನಮ್ಮ ವಲಯ ಕಚೇರಿ ಏನಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ಶಿವಮೊಗ್ಗದಲ್ಲಿದೆ ಅಲ್ಲಿ ಕೊಟ್ರೆ ಅವರು ಒಂದು ವರ್ಷ ಅಥವಾ ಒಂದು ಸೀಸನ್ ಅವರು ಅದನ್ನ ತಳಿಯನ್ನ ಅಲ್ಲಿ ಬೆಳೆದು ಆ ನಿಮ್ಮ ತಳಿಯನ್ನ ಅದನ್ನ ಅಲ್ಲಿ ನಿಮ್ಮ ಹೆಸರಲ್ಲೇ ನೋಂದಣಿ ಆಗುತ್ತೆ. ಮುಂದುವರೆದು ಈ ನೋಂದಣಿ ಆಗಿರ್ತಕ್ಕಂಥ ತಳಿ ಏನಾದರೂ ತುಂಬಾ, ಹೀಗೆ ಉದಾಹರಣೆಗೆ ಭತ್ತ ತುಂಬಾ ಇಲ್ಲಿ ನಾವು ಭದ್ರಾ ಕಮಾಂಡ್ ಏರಿಯಾ ಆಗಿರ್ಬೋದು, ಅಚ್ಚುಕಟ್ಟು ಪ್ರದೇಶ, ಇಲ್ಲೆಲ್ಲ ತುಂಗಭದ್ರಾ ಕಾವೇರಿ ಎಲ್ಲ ಬೆಳಿತೀವಿ ಊಟಕ್ಕಾಗಿ. ಯಾವ್ದಾದ್ರು ರೈತರ ತಳಿ ತುಂಬಾ ವಿಸ್ತೀರ್ಣ ಕವರ್ ಆದ್ರೆ ಆ ತಳಿಯನ್ನ ಅವರು ಆ ತಳಿಯಿಂದ ಬರ್ತಕ್ಕಂತ ಏನು ರಾಯಧನ ರಾಯಲ್ಟಿ ಅಂತ ಹೇಳಿದ್ವಿ ಅದನ್ನ ಪಡ್ಕೊಳ್ಳೋಕೆ ಅವರು ಅರ್ಹತೆಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆ ಇಲ್ಲದೆ ಅವರು ಅರ್ಹತೆಯನ್ನ ಹೊಂದಿರ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಆತರ ಒಂದು ನೋಂದಣಿ ಮಾಡ್ಕೊಂಡ್ರೆ ಮಾತ್ರ ಈ ತರ ಎಲ್ಲ ಅನುಕೂಲತೆಗಳು ಸಿಗ್ತಾ ಹೋಗ್ತವೆ. ಇನ್ನ ಏಳನೇದಕ್ಕೆ ಬಂದು ಅವಶ್ಯಕ ತಳಿಗಳ ವಾಣಿಜ್ಯೀಕರಣಕ್ಕೆ ಪ್ರಾಮುಖ್ಯತೆ ಕಲ್ಪಿಸುವುದು. ಅಂದ್ರೆ ವಾಣಿಜ್ಯೀಕರಣ ಅಂದ್ರೆ ದೇಶ ಮತ್ತು ವಿದೇಶಗಳಲ್ಲಿ ಈ ತಳಿಯನ್ನ ಪ್ರಾಮುಖ್ಯತೆ ಬೆಳೆದಿದ್ರೆ ಯಾವುದೇ ಬೆಳೆಯ ತಳಿಯು ಪ್ರಾಮುಖ್ಯತೆ ಇತ್ತು ಅಂದ್ರೆ ಇದು ಏನೋ ಪೋಷಕಾಂಶಯುಕ್ತ ಆಗಿರ್ಬೋದು, ಯಾವ್ದಾದ್ರು ಹೊಸದು ಇಳುವರಿ ಬರ್ತಕ್ಕಂಥದ್ದಾಗಿರ್ಬೋದು, ರೋಗ ನಿರೋಧಕತೆ ಬರ ನಿರೋಧಕತೆ ಈ ತರ ತಳಿ ಇದ್ರೆ ಅದನ್ನ ಸಂಪೂರ್ಣವಾಗಿ ಭಾರತದಾದ್ಯಂತ ಈವನ್ ಹೊರದೇಶಗಳಲ್ಲೂ ಕೂಡ ವಾಣಿಜ್ಯೀಕರಣ ಮಾಡಿಸಬಹುದು. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕಮರ್ಷಿಯಲೈಸೇಷನ್ ಅಂತ ಕರೀತಾ ಇದೀವಿ. ಬಿಟ್ರೆ ಇನ್ನ ಎಂಟನೇ ಮತ್ತು ಒಂಬತ್ತನೇ ಹಕ್ಕುಗಳು ಅಂತಂದ್ರೆ ರೈತರ ತಳಿಗಳ ನೋಂದಣಿಯಲ್ಲಿ ಶುಲ್ಕ ವಿನಾಯಿತಿ. ಇವರು ಈಗ ನಮ್ಮ ರೈತ ಬಾಂಧವರು ಏನು ಅಂತಂದ್ರೆ ಈ ತರ ಬೆಳೆಗಳ ತಳಿಗಳನ್ನ ಸಾಂಪ್ರದಾಯಿಕ ಬೆಳೆಗಳು ಪೌಷ್ಟಿಕಾಂಶ ಯುಕ್ತ ತಳಿಗಳನ್ನ ರಕ್ಷಣೆ ಮಾಡೋದೇ ಒಂದು ಕೌಶಲ್ಯವನ್ನು ಹೊಂದಿರತಕ್ಕಂಥದ್ದೇ ಒಂದು ನಮಗೆ ಹೆಚ್ಚಿನ ಒಂದು ಏನು ಪ್ರಾಶಸ್ತ್ಯನ್ನ ಕೊಡ್ತಕ್ಕಂಥದ್ದು. ಹಂಗಾಗಿ ಅವರಿಗೆ ಯಾವುದೇ ರೀತಿಯಾಗಿ ನೋಂದಣಿ ಶುಲ್ಕವನ್ನ ಇರೋದಿಲ್ಲ. ಇದು ವಿನಾಯಿತಿಯನ್ನು ಕೊಡಲಾಗಿದೆ ಗೌರ್ಮೆಂಟ್ ಇಂದ. ನೀವು ನಿಮ್ಮ ತಳಿಯನ್ನ ತಗೊಂಡೋಗಿ ಪರೀಕ್ಷಿಸಿ ನೀವು ಯಾವುದೇ ನೋಂದಣಿ ಶುಲ್ಕವನ್ನು ಕೊಡದೆ ನಿಮ್ಮ ತಳಿಯನ್ನ ನೀವು ನಮ್ಮ ಈ ಕಾಯ್ದೆಯಡಿಯಲ್ಲಿ ನೋಂದಣಿಯನ್ನ ಮಾಡ್ಕೊಳ್ತಕ್ಕಂಥದ್ದು. ಹಾಗೂ ಆ ತಳಿಯು ಪ್ರತಿ ವರ್ಷ ಸ್ಥಿರತೆಯನ್ನ ಕಾಪಾಡ್ಕೋಬೇಕು, ವಿಭಿನ್ನತೆಯನ್ನ ಇರಬೇಕು ಬೇರೆ ತಳಿಯಿಂದ. ಸೊ ಹಂಗಾಗಿ ಈ ತಳಿಗೆ ಯಾವುದೇ ಶುಲ್ಕವನ್ನ ನಿಗದಿ ಮಾಡಲಾಗಿಲ್ಲ. ಉಚಿತವಾಗಿ ತಮ್ಮ ತಳಿಗಳನ್ನ ರೈತ ಬಾಂಧವರು ಬಂದ್ಬಿಟ್ಟು ನೋಂದಣಿಯನ್ನ ಮಾಡ್ಕೊಳ್ತಕ್ಕಂಥದ್ದು. ಇನ್ನಲ್ಲಿ ಕೊನೆಯದಾಗಿ ಒಂಬತ್ತನೇ ಹಕ್ಕಿನಲ್ಲಿ ರೈತರ ಮುಗ್ಧತನವನ್ನು ದುರುಪಯೋಗ ಪಡಿಸಿಕೊಳ್ಳುವುದರಿಂದ ರಕ್ಷಣೆ ಅಂತ ಇದೆ. ಇದನ್ನ ಬಹುಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈಗ ಹಳ್ಳಿಗಾಡಿನಲ್ಲಿ ಜನಗಳು ಏನಂತಂದ್ರೆ ಈಗ ಉದಾಹರಣೆಗೆ ಸಾಕಷ್ಟು ರೈತರು ಎಲೆಮರೆಯ ಕಾಯಾಗಿ ತಮ್ಮ ಕೆಲಸವನ್ನ ತಾವು ಮಾಡಿಕೊಂಡು ತಮ್ಮ ತಮ್ಮ ಹೊಲಗಳಲ್ಲಿ ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಯಾವುದೇ ಬೆಳೆ ತರಕಾರಿ ಬೆಳೆ ಆಗಿರ್ಬೋದು, ಬೆಳ್ಳಿ ಕಾಳು ಬೆಳೆ, ಆಮೇಲೆ ಏನು ಕೆಲವೊಂದು ಕಾಳು ಮೆಣಸು ಆಗಿರ್ಬೋದು, ಯಾವುದೇ ವಾಣಿಜ್ಯ ಬೆಳೆ, ಯಾವುದೇ ಒಂದು ತಳಿಯನ್ನ ಅವರು ಯಾವಾಗ್ಲೂ ಬೆಳೀತಾ ಇರ್ತಾರೆ. ಒಂದು ಚೆನ್ನಾಗಿರೋ ಕಾಯನ್ನ ಬೀಜಕ್ಕೆ ಅಂತ ಬಿಟ್ಕೊಂತಾರೆ, ಬೀಜವನ್ನ ತೆಗೆದಿಟ್ಕೊಂತಾರೆ, ಮತ್ತೆ ನೆಕ್ಸ್ಟ್ ಸೀಸನ್ಗೆ ಮತ್ತೆ ಹಾಕೋತಾರೆ. ಈ ತರ ಬೆಳಕಂದು ಬೆಳೀತಾ ಇರ್ತಾರೆ. ಯಾರಾದ್ರೂ ಅದ್ರ ಮೇಲೆ ಕಣ್ಣು ಬಿದ್ದು ಯಾರಾದ್ರೂ ಅವರಿಗೆ ಗೊತ್ತಿಲ್ಲದಂಗೆ ಆ ತಳಿಯನ್ನ ಬೀಜನ ತಗೊಂಡೋಗಿ ಆ ತಳಿಯನ್ನ ಕಮರ್ಷಿಯಲೈಸೇಷನ್ ಅಥವಾ ವಾಣಿಜ್ಯೀಕರಣ ಮಾಡೋದು ಮಾರಾಟ ಮಾಡಿದ್ರೆ ಈ ಮುಗ್ಧತನವನ್ನ ರೈತರ ಮುಗ್ಧತನ ಅಂತ ಕರಿತೀವಿ. ಅದನ್ನ ಅವ್ರೇನಾರ ಉಪಯೋಗಿಸ್ಕೊಂಡಿದ್ದು ಸಾಕ್ಷಿ ಸಮೇತ ಏನಾದರೂ ಸಾಬೀತಾಗದ್ ಕಂಡ್ರೆ ಅವರಿಗೆ ಕಠಿಣಬದ್ಧವಾಗಿ ಶಿಕ್ಷೆಯನ್ನ ವಿಧಿಸಲಿಕ್ಕೆ ಈ ಕಾಯ್ದೆಯಡಿಯಲ್ಲಿ ಸಂಪೂರ್ಣವಾಗಿ ಹಕ್ಕನ್ನ ಕೊಡಲಾಗಿದೆ ರೈತರಿಗೆ. ಇಷ್ಟು ಒಂಬತ್ತು ಹಕ್ಕುಗಳು ಮಾಹಿತಿಯನ್ನು ಕೊಡಲಾಗಿದೆ. ಈ ಸಸ್ಯ ಪ್ರಭೇದಗಳ ಒಂದು ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಮತ್ತೆ ಜಿಯೋ ಟ್ಯಾಗಿಂಗ್ ಹೇಗೆ ವಿಭಿನ್ನವಾಗಿದೆ, ಹೇಗೆ ಇದು ಸಂಬಂಧ ಹೊಂದಿದೆ ಸರ್ ಒಂದಕ್ಕೆ ಒಂದು? ಸರ್ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ ಜಿಐ ಟ್ಯಾಗಿಂಗ್ ಅಂತ ಅಂದ್ರೆ ಬೀಜಕ್ಕೆ ಒಂದೇ ಸಂಬಂಧಪಟ್ಟಿರಲ್ಲ. ಯಾವುದೇ ಉತ್ಪನ್ನ ಆಗಿದ್ರು ಆ ಸ್ಥಳದ ಮಹಾತ್ಮೆಯಿಂದ ಅದು ಹೆಸರುವಾಸಿಯಾಗಿತ್ತು ಅಂತಂದ್ರೆ ಈಗ ಉದಾಹರಣೆಗೆ ಇಳಕಲ್ ಸೀರೆ ಅದು ಸೀರೆಗೆ ಫೇಮಸ್. ಈಗ ಆಮೇಲೆ ಧಾರವಾಡ ಪೇಡ, ಬ್ಯಾಡಗಿ ಮೆಣಸಿನಕಾಯಿ, ಕೊಡಗು ಮತ್ತೆ ಇದು ಕಿತ್ತಳೆ, ದಾವಣಗೆರೆಗೆ ಬಂದ್ರೆ ಬೆಣ್ಣೆ ದೋಸೆ ಫೇಮಸ್. ಈ ತರ ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಆ ಪ್ರದೇಶದಲ್ಲಿ ಭೌಗೋಳಿಕ ಪ್ರದೇಶದಲ್ಲಿ ಅದು ಆ ಉತ್ಪನ್ನ ಜನ ಸಾಮಾನ್ಯರಲ್ಲಿ ಬಯಲ್ ಬಂದಿರುತ್ತೆ. ಅದು ಎಲ್ಲ ಪ್ರಾಡಕ್ಟ್ ಉತ್ಪನ್ನಗಳಿಗೆ ಕೊಡ್ತೀವಿ ನಾವು, ಬೀಜ ಅಂತ ಒಂದೇ ಅಲ್ಲ. ಆದ್ರೆ PPFR ಏನು ಸಸ್ಯ ಪ್ರಭೇದಗಳ ಸಂರಕ್ಷಣೆ ಏನಿದೆ ಇದು ಬೀಜ ಮತ್ತು ಬೀಜೋತ್ಪಾದನೆಗೆ ಸಂಬಂಧಪಟ್ಟಿದ್ದು ಬಿಟ್ರೆ ಬೇರೆ ಏನೂ ಇಲ್ಲ. ಇದರಲ್ಲಿ ಅವಕಾಶ ಇಲ್ಲ. ಇದರಲ್ಲಿ ಬೀಜೋತ್ಪಾದನೆ ಆಗಿರ್ಬೋದು ಅಥವಾ ಏನು ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಏನು ಕಸಿ ಮಾಡೋದು, ಗಿಡಗಳನ್ನು ಉತ್ಪಾದನೆ ಮಾಡೋದು, ನರ್ಸರಿಯನ್ನ ಮಾಡೋದು, ಇದು ಎಲ್ಲದೂ ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಬಿಟ್ರೆ ಯಾವುದೇ ಬೇರೆ ಉತ್ಪನ್ನಗಳಿಗೆ ನಾವು ಕೊಡೋದಿಲ್ಲ. ಜಿಐ ಟ್ಯಾಗಿಂಗ್ ಎಲ್ಲಾ ಉತ್ಪನ್ನಗಳಿಗೂ ಕೊಡ್ತಾರೆ ಆ ಭೌಗೋಳಿಕ ಪ್ರದೇಶದಲ್ಲಿ ಏನೇನು ಫೇಮಸ್ ಆಗಿರುತ್ತೆ ಅದಕ್ಕೆಲ್ಲ. ಇದು ಜಿಐ ಟ್ಯಾಗಿಂಗ್ ಮಾಡಲು ಕೂಡ ಇವರೇನಾ ಸರ್ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ಜೈವಿಕ ಹಕ್ಕುಗಳ ಕಾಯ್ದೆನಾ ಅಥವಾ ಬೇರೆ ಒಂದು ಮಂತ್ರಾಲಯ ಸಂಬಂಧಪಟ್ಟಿದೆ ಇದಕ್ಕೆ? ಇಲ್ಲ ಸರ್, ಜಿಐ ಟ್ಯಾಗಿಂಗ್ ಇದರಿಂದ ಸಂಪೂರ್ಣ ಬೇರ್ಪಟ್ಟಿದೆ, ಅದೇ ಬೇರೆ. ಈ PPFR ಏನೇ ಬೇರೆ, ಜಿಐ ಟ್ಯಾಗಿಂಗ್ ಅದು ಬೇರೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಬೇರೆ. ಇದು PPFR ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಕೆಳಗೆ ಬರ್ತದೆ. ಜಿಐ ಟ್ಯಾಗಿಂಗ್ ಇದ್ರ ಕೆಳಗೆ ಬರುತ್ತೆ, ಅದ್ರದ್ದು ಸಪರೇಟ್ ವಿಂಗ್ ಇದೆ, ವಿಭಾಗನೇ ಬೇರೆ ಇದೆ. ಹೌದು ಹೌದು ಹೌದು. ಅದು ಜಿಐ ಟ್ಯಾಗಿಂಗ್ ಕಾಪಿರೈಟ್ ಅಂತ ಹೇಳಿದೆ. ಕಾಪಿರೈಟ್ ಅಂದ್ರೆ ಯಾವ ಯಾವ್ದು ಬರವಣಿಗೆ ಇರ್ತದೆ ಇದು ನಂದೇ ಅಂತ ಹೇಳಿ ರೈಟ್ ಅನ್ನ ಲೇಖಕರಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ಟ್ರೇಡ್ ಮಾರ್ಕ್ ಅಂತ ಬರುತ್ತೆ. ಟ್ರೇಡ್ ಮಾರ್ಕ್ ಅಂದ್ರೆ ಯಾವುದೇ ಕಂಪನಿ ಅಥವಾ ಯೂನಿವರ್ಸಿಟಿ ಒಂದು ಲೋಗೋ ಅಂತ ಮಾಡ್ಕಂತಾರೆ, ಲಾಂಛನ ಅಂತ ಹೇಳಿ, ಆ ಲಾಂಛನ ಅವ್ರಿಗೆ ಸಂಬಂಧಪಟ್ಟಿತ್ತು ಅಂತೇಳಿ ಟ್ರೇಡ್ ಮಾರ್ಕ್ ಕೊಡ್ತಕ್ಕಂಥದ್ದು. ಈ ತರ ಎಲ್ಲ ಇದೆ, ಅವನ್ನೆಲ್ಲ ಸಪರೇಟ್ ವಿಮ್ಗೆ ಇದೆ, ಅದಕ್ಕೆ ಅದು ವಿಭಾಗ ಇದೆ. ಇದಕ್ಕೆ ಸಂಬಂಧಪಟ್ಟಿದ್ದ ಕಚೇರಿ ಶಿವಮೊಗ್ಗದಲ್ಲಿ ಅಥವಾ ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ? ಇಲ್ಲ ಇಲ್ಲ ಸರ್, ಜಿ ಐ ಟ್ಯಾಗಿಂಗ್ ದಕ್ಷಿಣ ಭಾರತದಲ್ಲಿ ವಿಭಾಗೀಯ ಅಥವಾ ವಲಯ ಕಚೇರಿಗಳು ಇಲ್ಲ, ನವದೆಹಲಿನಲ್ಲೇ ಇರೋದು. ಹೌದು. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ಈ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಇದೇನು 2001 ಬಂತು? ಇದು ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಈಗ ಈ ಒಂದು ಸ್ಥಳೀಯ ಬೀಜಗಳನ್ನ, ದೇಶಿ ಬೀಜಗಳನ್ನ ಸಂರಕ್ಷಣೆ ಮಾಡಿ ಅದರ ಉಳಿಯುವಿಕೆಗೆ ಅದರ ಬೆಳೆಸುವಿಕೆಗೆ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಇವರಿಗೆ ಯಾವ ರೀತಿಯಿಂದ ಪ್ರೋತ್ಸಾಹ ಕೊಡುತ್ತೆ ಈ ಒಂದು ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ಸರ್? ಖಂಡಿತ ಸರ್, ತುಂಬಾ ಉಪಯೋಗಗಳು ಈ ಸಂಸ್ಥೆಯಿಂದ ರೈತರಿಗೆ ಆಗ್ತಾ ಇದೆ, ಮುಂದೆ ಕೂಡ ಆಗ್ಬೇಕು ಅಂತೇಳಿ ಈ ಕಾಯ್ದೆಯನ್ನ ನಿರ್ಮಾಣ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಈ ಸಂಸ್ಥೆಯಡಿಯಲ್ಲಿ ರೈತ ಬಾಂಧವರಿಗೆ ಯಾವೆಲ್ಲ ಉಪಯೋಗಗಳು ಆಗ್ತವೆ ಅಂತಂದ್ರೆ, ರೈತ ಬಾಂಧವರು, ರೈತ ಮಹಿಳೆಯರು ಯಾರಾದರೂ ಗುಂಪು, ಅವರು ಒಂದು ನೋಂದಣಿಯನ್ನ ಮಾಡ್ಕೊಂಡು ಅವರು ಒಂದು ಗುಂಪನ್ನ ಬಂದಿದ್ದೇ ಆದ್ರೆ ಅವರಿಗೆ ರೈತರ ಘಟಕ ಸ್ಥಾಪನೆ ಮಾಡಲಿಕ್ಕೆ ಈ ಕಾಯ್ದೆಯಡಿಯಲ್ಲಿ ಒಂದು ಅವಕಾಶವನ್ನ ಕೊಡಲಾಗಿದೆ. ಮತ್ತೆ ತರಬೇತಿ ಮತ್ತೆ ಜಾಗೃತಿ ಕಾರ್ಯಾಗಾರಗಳನ್ನ ಮಾಡಲಿಕ್ಕೂ ಕೂಡ ಈ ಕಾಯ್ದೆಯಡಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಏನು ಮಾರಲ್ ಅಂದ್ರೆ ಮಾನಸಿಕವಾಗಿ ಅಥವಾ ಇದರಿಂದ ಅಂತ ಅಲ್ಲ, ಆರ್ಥಿಕವಾಗಿಯೂ ಕೂಡ ಈ ಸಂಸ್ಥೆ ಸಹಕಾರವನ್ನು ಕೊಡುತ್ತೆ. ಈ ಸಂಸ್ಥೆಯಿಂದ ಒಂದು ಸ್ಪಾನ್ಸರ್ಶಿಪ್ ಅಂದ್ರೆ ಆರ್ಥಿಕವಾಗಿ ಸಹಾಯಧನವನ್ನು ಕೂಡ ಕೊಡೋದು ಈ ಸಂಸ್ಥೆ ಕೆಳಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತೆ ಪ್ರತಿ ವರ್ಷ ನಾವೇನು ರೈತರ ಮೇಳಗಳು, ಕೃಷಿ ಮೇಳಗಳು, ಕಿಸಾನ್ ದಿವಸ್ ಅಂತ ಉತ್ತರ ಭಾರತದಲ್ಲಿ ಮಾಡ್ತಾರೆ, ನಮ್ಮ ಕಡೆ ಕೃಷಿ ಮೇಳಗಳನ್ನು ಮಾಡ್ತಾರೆ, ಅದರಲ್ಲಿ ಕೂಡ ಈ ಸಂಸ್ಥೆ ವತಿಯಿಂದ ನಾವು ಗುರುತಿಸ್ತಕ್ಕಂಥ ರೈತರಿಗೆ ಭಾಗವಹಿಸಲಿಕ್ಕೆ ಸನ್ಮಾನ ಮಾಡಲಿಕ್ಕೆ ಇದೆ. ಮತ್ತೆ ರೈತರ ಹಕ್ಕುಗಳನ್ನು ಒಳಗೊಂಡ ಕೈಪಿಡಿಗಳು, ಬುಕ್ಕುಗಳು, ಪ್ರಕಟಣೆಗಳನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಮುಂದುವರೆದು ರೈತ ಬಾಂಧವರು ತುಂಬಾ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ತುಂಬಾ ಜವಾಬ್ದಾರಿಯಿಂದ ಮಾಡಿದ್ದೇ ಆದ್ರೆ ಅವರಿಗೆ ಸೋವಿನಿಯರ್ ಅವಾರ್ಡ್ ಅಂತ ಪ್ರಶಸ್ತಿಯನ್ನ ಸನ್ಮಾನಗಳನ್ನ ಕೊಡಲಾಗುತ್ತೆ. ವರ್ಷ ಪ್ರತಿ ವರ್ಷ ಕೊಡಲಾಗುತ್ತೆ, ರೈತರನ್ನ ಗುರುತಿಸುವುದು, ಅವರನ್ನ ಸನ್ಮಾನಿಸುವುದು. ಈ ಕೆಲಸವನ್ನ ರೈತ ಬಾಂಧವರು, ನಮಗೆ ಮಾಹಿತಿ ಇರೋದಿಲ್ಲ, ನಾವು ಸರ್ವೆ ಅಂದ್ರೆ ಪ್ರದೇಶದಲ್ಲಿ ಓಡಾಡಿರ್ತಕ್ಕಂಥದ್ದು, ಎಲ್ಲಾದ್ರೂ ಟ್ರೈನಿಂಗು ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಅವರು ಬಂದು ನಮಗೆ ಸಂಪರ್ಕಗೊಂಡು ಈ ತರ ನಮ್ಮಲ್ಲಿ ಈ ತರ ದೇಶಿ ಬೀಜಗಳನ್ನ ಸಾಂಪ್ರದಾಯಿಕವಾಗಿ ಬೆಳೀತಾ ಇದೀವಿ, ನಾವು ರಕ್ಷಣೆ ಮಾಡ್ತಾ ಇದೀವಿ ತುಂಬಾ ವರ್ಷದಿಂದ ಅಂತ ಹೇಳಿದ್ದೆ ಆದ್ರೆ, ಅಥವಾ ಕೃಷಿ ಇಲಾಖೆ ಮೂಲಕ ಮಾಹಿತಿ ಕೊಟ್ಟಿದ್ದೆ ಆದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿ ಸಖಿಯರುವಂತ ಹಳ್ಳಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಹಳ್ಳಿಗಳಲ್ಲೂ ಇದ್ದಾರೆ, ಅವ್ರ ಮೂಲಕ ಮಾಹಿತಿ ಕೊಟ್ಟಿದ್ದೆ ಆದ್ರೆ, ನಾವು ಅವರಿಗೆ ನೇರವಾಗಿ ಸಂಪರ್ಕವನ್ನ ಮಾಡಿ ಅವರಲ್ಲಿರ್ತಕ್ಕಂಥ ಬೀಜಗಳ ದಾಸ್ತಾನು, ಬೀಜಗಳ ತಳಿಗಳು, ವಿವಿಧ ತಳಿಗಳನ್ನ ಅದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಕಲೆ ಹಾಕಿ ನಾವು ಈ ಪಿಪಿಎಫ್ಆರ್ಗೆ ಅವರಿಗೆ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಮುಖ್ಯ ಕಚೇರಿ ಅಥವಾ ವಲಯ ಕಚೇರಿ ಮತ್ತು ರೈತರ ನಡುವೆ ಒಂದು ಸೇತುವೆ ಆಗಿ ಕೆಲಸ ಮಾಡಕ್ಕೆ ನಾವು ವಿಜ್ಞಾನಿಗಳು ಯಾವತ್ತಿಗೂ ತಯಾರಾಗಿರ್ತೀವಿ. ರೈತ ಬಾಂಧವರು ಯಾವುದೇ ಕ್ಷಣದಲ್ಲಿ ನಮ್ಮ ಸಂಶೋಧನಾ ಕೇಂದ್ರ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದೇ ಆದ್ರೆ ನಾವು ರೈತರನ್ನ ಗುರುತಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೀವಿ. ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ಕೊನೆಯದಾಗಿ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಒಂದು ಕಾಯ್ದೆ 2001 ಕುರಿತು? ಈ ಕಾಯ್ದೆಯ ಕುರಿತು ಸಾಕಷ್ಟು ಹೇಳದಿದೆ ಈ ಕಾರ್ಯಕ್ರಮ ಒಂದರಲ್ಲೇ ಎಲ್ಲ, ಸಾಕಷ್ಟು ಸರಣಿ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳ್ಬೋದು. ಏನು ಅಂತಂದ್ರೆ, ಬಹಳ ಬಹುಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಆರೋಗ್ಯ ಅಂತ ಬಂದಾಗ ನಾವು ಎಷ್ಟೇ ದುಡ್ಡನ್ನ ಖರ್ಚು ಮಾಡಕ್ಕೆ ಯೋಚನೆ ಮಾಡೋದಿಲ್ಲ, ಅದ್ರ ಬದಲು ನಾವು ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ತಳಿಗಳು ಪೋಷಕಾಂಶ ಯುಕ್ತವಾಗಿರ್ತವೆ, ಆಮೇಲೆ ರೋಗ ನಿರೋಧಕತೆಯನ್ನು ಹೊಂದಿರ್ತವೆ, ಈ ತರ ತಳಿಗಳು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ತೋಟಗಳಲ್ಲಿ, ತೋಟದ ಮನೆಗಳಲ್ಲಿ, ಹಳ್ಳಿಗಳ ಮನೆಗಳಲ್ಲಿ ಯಾರಾದರೂ ಈ ವಯಸ್ಸಾಗಿರ್ತಕ್ಕಂಥವ್ರು, ಯಾರಾದರೂ ಒಳ್ಳೆ ಆಸಕ್ತಿ ಇರತಕ್ಕಂಥ ಯುವಕರು, ಇವರೆಲ್ಲ ಮುಂದೆ ಬಂದು ಈ ತರ ಇರತಕ್ಕಂಥ ತಳಿಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಹೃದಯಪೂರ್ವಕವಾಗಿ ಅವರು ಇನ್ವಾಲ್ವ್ ಆಗಿ ಈ ತರ ಚಟುವಟಿಕೆಗಳಲ್ಲಿ ಬಂದಿದ್ದೆ ಆದ್ರೆ, ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಆರೋಗ್ಯವನ್ನ ನಮ್ಮ ಅಂಗೈಯಲ್ಲಿ, ನಾವೇ ನಮ್ಮ ಹೊಲಗಳಲ್ಲೇ ನಾವೇ ಬೆಳೆದು ನಾವೇ ಮಾಡಿರ್ತಕ್ಕಂಥ ಊಟಗಳಲ್ಲಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಆ ಊಟನೇ ಔಷಧಿ ಆಗ್ಬೇಕು, ಔಷಧಿಯೇ ಊಟ ಆಗ್ಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಆ ತರ ನಾವು ನಮ್ಮಲ್ಲೇ ಇರ್ತಕ್ಕಂಥ ಸಾಂಪ್ರದಾಯಿಕ ತಳಿಗಳನ್ನ ಬೆಳೆಗಳನ್ನ ಬೆಳೆದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿ ಅಂತ ಹೇಳಿ, ಇಂಥ ಕಾಯ್ದೆಗಳು, ಇಂಥ ಹಕ್ಕುಗಳು ನಮ್ಮ ಎಲ್ಲ ರೈತ ಬಾಂಧವರಿಗೆ ಉಪಯೋಗ ಆಗಬೇಕು ಅನ್ನೋದು ನಮ್ಮ ಸದಾಶಯ ಸರ್. ಕೊನೆಯದಾಗಿ ನಮ್ಮ ರೈತ ಬಾಂಧವರು ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಅಂದ್ರೆ ದೇಶಿ ತಳಿಗಳ ಒಂದು ಸಂರಕ್ಷಣೆ, ಇದರ ಉಳಿಸುವಿಕೆ ಬೆಳೆಸುವಿಕೆ ಮಾಡಿಕೊಂಡಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸೇರಿ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ಖಂಡಿತ ಸರ್, ರೈತ ಬಾಂಧವರೆಲ್ಲರೂ ಖಂಡಿತವಾಗ್ಲೂ ಇತರ ತಳಿಗಳು ಯಾರದಾದ್ರೂ ಮನೆಯಲ್ಲಿದ್ರೆ, ನಿಮ್ಗೆ ಗೊತ್ತಿರೋರ ಮನೆಯಲ್ಲಿದ್ರೆ ಖಂಡಿತವಾಗಿ ನೀವು ನಮಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9743668860, ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಾವು ಯಾವುದೇ ಕ್ಷಣದಲ್ಲೂ ಉತ್ತರಿಸ್ತೀವಿ. ರೈತ ಬಾಂಧವರೇ, ಇದು ಆಗಿತ್ತು ಇವತ್ತಿನ ಸಂದರ್ಶನ. ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001, ಈ ಒಂದು ಕಾಯ್ದೆಯ ಪ್ರಕಾರ ನಾವು ಹೇಗೆ ಇದರಲ್ಲಿ ತೊಡಗಿಸಬಹುದು ಮತ್ತೆ ನಮ್ಮ ಒಂದು ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡಿಕೊಂಡು ಇದರ ಒಂದು ಉಳಿಸಿಕೊಂಡು ಬೆಳೆಸ್ಕೊಂಡು ಬರತಕ್ಕಂತ ಕಾರ್ಯಗಳನ್ನ ಮಾಡಬಹುದು ಅಂತ ಅನ್ನೋದನ್ನ ಇವರು ಸಂಪೂರ್ಣವಾಗಿ ನಮ್ಮ ಜೊತೆ ಮಾಹಿತಿ ನೀಡಿದ್ದಾರೆ. ಇನ್ನೊಮ್ಮೆ ಇವರಿಗೆ ಧನ್ಯವಾದ ತಿಳಿಸುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ನಿರಂಜನ್ ಕುಮಾರ್ ಬಿ ಅವರೊಡನೆ ನಡೆಸಿದಂತಹ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದಿಂದ ಬಸವಣ್ಣನ ಪದ. ಕಲ್ಲಿನ ತೇರಂದರಿಯಾಲೇ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಜಯ ಕೇರಗೆಯ ತರ ಬೆಳಕವ್ವ ತರ ಬಸವಣ್ಣ ರಾತವೇರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಮಂಗಳವಾರ ಬರಲೆ ಮನೆಗೆ ಜಂಗಮ ಬರಲೆ ಮಂಗಳವಾರ ಬರಲೆ ಮನೆಗೆ ಜಂಗಮ ಬರಲೆ ನಂದಿಯ ಏರ ಶಿವ ಬರಲೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ನಂದಿಯ ನೇಯರ ಶಿವ ಬರಲೆ ಮ್ಯಾಗಳ ಮಲ್ಲಯ್ಯ ಬರಲೆ ಮಠದೇಂದ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಮಲ್ಲಯ್ಯ ಬಂದರೆ ಮಲ್ಲೆ ಗೋವೇ ಬೇಕೆ ಗಂಗಾ ಮಳವಾಗೆ ಮಳೆ ಬೇಕೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಗಂಗಾನೆ ಮಾಳೋಗೆ ಮಳೆ ಬೇಕೆ ಮ್ಯಾಗಳ ಗುರುವರಿಗೆ ಬೇಕೆ ಗ್ವಾನಿ ಬಾಳೆ ಶಿವಾಯ ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ, ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಅಕ್ಕ ಅಕ್ಕ ತಂಗಿರ ಕಾಟೇನೆ ರೇ ಹೋಗಿ ಅತ್ತಿ ನೋಡ್ಯಾರೆ ತವರೋರ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಅತ್ತೇನೆ ನೋಡೇರಿ ತವರೋರ ಬಾಗಿಲ ಮುಂದೆ ಮೊಟ್ಟೆಲ ತೇರೆ ಅರೋದಾಲೆ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಕೇರೋರ್ದಾರೆ ಅಲ್ಲಿ ಪಾಚೆಲ್ಲರೆ ತೆರಳ ನನಗ್ಯಾಕೆ ಅಕ್ಕ ತವರೋರ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ. ನನಗ್ಯಾಕೆನೆ ಅಕ್ಕ ತವರೋರ ಸತ್ಯಗಳ ಕೊಟ್ಟರ ಮನೆಗೆ ಸ್ವಾಸಿಯಾಗೆ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ, ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಅಡ್ಡ ಗೊಡ್ಡಿಗೆ ದಾಡೆ ಮೇ ಕಾಯನೆ ದೊಡ್ಡರ ಮಗನೆ ದೊರೆ ಮಗ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ದೊಡ್ಡರನೆ ಮಗನೆ ದೊರೆ ಮಗ ಅಣ್ಣಯ್ಯ ಒಂದ ಎಮ್ಮೆ ವಡ ಕಾಳ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಒಡದರೆ ವಾಡಿಯ ವಾರೆ ಒಲ್ಲ ಮೇಯಲೆ ಸಾಕಂಬಾಲ ಕರೆಯಲ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ. ಸಕಂಬಾಲಿಗೆ ಬೇಕಂಬ ಕಡಗಲೆ ವಜ್ರಮಣಿ ಕದ ಎಳೆಯಗ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ. ವಜ್ರನೆ ಮಾಣಿಕದ ಎಳೆಯ ಕೈಡ ಕಂದ ಭದ್ರ ಜಯಮ್ಮ ಕಡೆ ಬಾರೆ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಜಯಮ್ಮ ಕಡೆ ಬಾರೆ ಕಡಗಲ ಎಸರಳೆ ಮಸರ ಕಡಿಯಾರೆ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ಮಸರ ಕಡಿ ಬಾರೆ ಜಯಮ್ಮ ಬೆಳಗಳೆ ಬೆಣ್ಣೆ ತಗಿ ಬಾರೆ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವಾಯ. ದಾಳಂದು ದಡ ದಡ ನಾ ಬಂದೆ ನಡೆದರೆ ಗಣ್ಣ ಎದುರಾದ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ. ದಾರಿಗೆ ಅಣ್ಣ ಎದುರ ಗೆಳೆಯನಲ್ಲ ಮಡದೈದ ತಂಗೆ ಮನಿಗೆ, ಓಂ ಶಿವಾಯ, ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ. ಅರೆ ದನ್ನ ಇಡೆ ಕಾದಲಾ ಬಂದಂತ ತಂಗೆ ಓಣಲೇಡೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ದಾನವ ಓದನ ಗೊಂಡದ ಕದಲಿಗೆ ಪಾಯರದೇನ ಓಂ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿರ ಉಣ ಸೋನ ಗೊಳ್ಳಮ್ಮಣ್ಣ ನನ್ನ ಕಳೆಯನೆ ಓಂ ಶಿವಾಯ ಶಿವಾಯ ಓ ನಮ ಶಿವ ಓ ನಮ ಶಿವ ನಮ್ಮಣ್ಣನೇ ನನ್ನ ಕಳೆಯನೆಂತ ಗಂಗಿಲೆ ಕಣ್ಣೀರ ವರೋಸ್ಯಾನೆ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಗಂಗಿಲೆ ಕಣ್ಣೀರ ಏನಂದ ವರೋಸ್ಯಾನೆ ತಂಗಿರಬೇಡ ಅಂದ ಜಲಮಾಕೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಎಂಡರ ಚಂದ ದೊಂದ ಕುಂಕುಮ ಚಂದ ಬಂಗಾರದ ನಡಿವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ಗಂಡ ಎಂಡರ ಚಂದ ದೊಂದ ಕುಂಕುಮ ಚಂದ ಬಂಗಾರದ ನಡಿವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಬಂಗಾರದ ನಡುವೆ ಬಾಳೆ ಚಂದ ಜಯಮ್ಮ ನೀ ಬಂದರೆ ಚಂದ ತವರೆಗೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಅಜ್ಜನೆ ಮಲ್ಲಿಗೆ ಬೇಚಿದರೆ ಏಲಿಗೆ ಬೆಚ್ಚಿ ನೋಡಿದರೆ ಬಿಳಿಯಾಲೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ನೋಡಿದರೆ ಬಿಳಿಯಲ ತೇ ಗೊಂದ ಎಜ್ಜಿನ ತವರೂರ ಕಳಿವ್ಯಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಬಳ್ಳಿ ಬಳ್ಳಿ ಬೆತೋ ರಸ ಬಳ್ಳಿ ತಗ್ಗಿನ ಗೈತೆ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ನಗೆ ಐತೆ ಓರ ಒಬ್ಬಿನ ಮೇಲೈತೆ ಹರಿನಾಮ ಒಬ್ಬಿನ ಮೇಲೈತೆ ಹರಿನಾಮ ಓಂ ಶಿವಾಯ ಓ ನಮ ಶಿವಾಯ ಓ ನಮ